ಗಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಗಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗಾ ಪೆಳಮ್ಮ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಚಲ್ವ ಸುಮುಖ ಫಣಿಯಲ್ಲಿ ತಿಲಕ ನಾಮಗಳು ಕೇಳಮ್ಮಯ್ಯ ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ಕೇಳಮ್ಮಯ್ಯ ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿಹನಿ ಕೇಳಮ್ಮಯ್ಯ ಖುಲ್ಲ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲೇ ಅಲಮ್ಮ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನುಕುಲೋ ತುಂಗಾ ಪೆಳಮ್ಮ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಸುಂದರ ಚರಣ ರವಿಂದ ಶುಭ ಕುದಿಯಲಿಂದ ಕೇಳಮ್ಮಯ್ಯ ವಂದಿಸಿ ಸ್ತುತಿಸುವ ಭೂಸುರರು ಬಲುಗುಂದ ಕೇಳಮ್ಮಯ್ಯ ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ಕೇಳಮ್ಮಯ್ಯ ಹಿಂದೆ ವ್ಯಾಸಮುನಿಯಂದೆನಿಸಿದ ಕರ್ಮಂದಿಗಳ ರಸಗದಿಂದ ರಹಿತನೆ ತುಂಗಾ ತೀರದಿ ನಿಂತ ತುಳಸಿ ಬದನಾರೆ ಕೇಳಮ್ಮಯ್ಯ ತುಂಗಾ ತೀರದಿ ನಿಂತ ತುಳಸಿ ಬದನಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗಾ ಪೆಳಮ್ಮ ತುಂಗಾ ತೀರದಿ ನಿಂತ ತುಳಸಿ ಬದನಾರೆ ಕೇಳಮ್ಮಯ್ಯ ಅಭಿನವ ಜನಾರ್ದನ ವಿಠಲನ ಧಾನಿಸುವ ಬೇಳಮ್ಮಯ್ಯ ಅಭಿನವ ಜನಾರ್ದನ ವಿಠಲನ ಧಾನಿಸುವ ಬೇಳಮ್ಮಯ್ಯ ಅಭಿವಂದಿ ಪರಿಗೆ ಅಖಿಲಾರ್ಥವ ಸಲ್ಲಿಸುವ ಬೇಳಮ್ಮಯ್ಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಬೇಳಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಅಭುಜ ಭವಾಂಡದೊಳು ಪ್ರಬಲ ಕಣಮ್ಮ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗಾ ಪೆಳಮ್ಮ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿ ಬದನಾರೆ ಕೇಳಮ್ಮಯ್ಯ ಕೇಳಮ್ಮಯ್ಯ ಕೇಳಮ್ಮ